5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ. ಇದೇ 11ರಿಂದ ರಾಜ್ಯಾದ್ಯಂತ ಸರ್ಕಾರಿ ಸಾರಿಗೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ವರ್ಷವೇ ಚಿತ್ರದುರ್ಗದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಕ್ಕೆ ಚಿಂತನೆ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರ, ಬಿತ್ತನೆ ಬೀಜ ಕೊರತೆಯಾಗದಂತೆ ರಾಜ್ಯಾದ್ಯಂತ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೊದಲಿಗೆ ವಿಶ್ವ ಹಾಲು ದಿನಾಚರಣೆಯ ಸಂದರ್ಭದಲ್ಲಿ ಹಾಲಿನ ಮಹತ್ವ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಿಬಸನ್ನವರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ನಂತರ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಬಿತ್ತರವಾಗುತ್ತೆ. ಆನಂತರ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಭಾರತದ ಜೇನು ಕ್ರಾಂತಿ ಈ ಕುರಿತಂತಹ ಮಾಹಿತಿಯನ್ನ ಆಲಿಸಬಹುದು. ಬನ್ನಿ ಈಗ ಮೊದಲಿಗೆ ಕೇಳೋಣ ವಿಶ್ವ ಹಾಲು ದಿನಾಚರಣೆಯ ಸಂದರ್ಭದಲ್ಲಿ ಹಾಲಿನ ಮಹತ್ವ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಿಬಸನ್ನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಾಲು ದಿವಸದ ಸಂದರ್ಭದಲ್ಲಿ ಹಾಲಿನ ಮಹತ್ವವನ್ನ ಕುರಿತು ಮಾತನಾಡ್ತಾ ಇದ್ದೇವೆ. ಹಾಲನ್ನ ಬಳಕೆಯನ್ನ ಮಾಡಿದಂತಹ ಮನುಷ್ಯರು ಬಹುತೇಕ ಯಾರೂ ಇಲ್ಲ ಅನ್ನುವಂಥದ್ದು. ಪ್ರತಿ ದಿವಸವೂ ಕೂಡ ನಮ್ಮ ಮುಂಜಾನೆ ಪ್ರಾರಂಭ ಆಗ್ತಕ್ಕಂಥದ್ದು ಹಾಲಿನಿಂದಲೇ. ಹಾಲನ್ನು ಕುಡಿಯುವಂಥವರು ಕುಡಿತಾರೆ, ಅದರಲ್ಲಿ ಕಾಫಿ ಅಥವಾ ಟೀಯನ್ನು ಮಾಡಿಕೊಂಡು ಸೇವನೆ ಮಾಡ್ತಕ್ಕಂಥವರು ಕೂಡ ಮಾಡ್ತಾರೆ. ಮತ್ತು ಈ ಹಾಲು ಅನ್ನುವಂಥದ್ದು ನಮಗೆ ಮೊದಲ ಆಹಾರ. ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ನಾವು ಹಾಲಿನ ಸೇವನೆಯನ್ನು ಮಾಡುವ ಮೂಲಕ ನಮ್ಮ ಜೀವನ ಬೆಳವಣಿಗೆಯನ್ನು ಕಾಣುತ್ತೆ. ಈ ನಿಟ್ಟಿನಲ್ಲಿ ಈ ಹಾಲಿನ ಮಹತ್ವ ಏನು, ಹಾಲನ್ನು ನಾವು ಹೇಗೆ ಬಳಕೆಯನ್ನ ಮಾಡಬೇಕು, ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳು ದೊರಕುತ್ತೆ, ಹಾಲು ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರು. ಶಿವಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವರ ಜೊತೆಗೆ ಇದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ನಾಗಪ್ಪ ಕರಬಸನ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ನಾಗಪ್ಪ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪ್ರತಿ ವರ್ಷದ ಜೂನ್ ತಿಂಗಳ 1ನೇ ತಾರೀಕನ್ನ ವಿಶ್ವ ಹಾಲು ದಿವಸ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸತಕ್ಕಂತಹ ಕೆಲಸ ಮತ್ತು ಕಾರ್ಯಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ವಿಶ್ವ ಹಾಲು ದಿವಸದ ಪರಿಚಯವನ್ನ ಮಾಡಿಕೊಡಿ ಡಾಕ್ಟ್ರೆ. ವಿಶ್ವ ಹಾಲು ದಿನ, ಇದನ್ನ ಹೇಳೋದಕ್ಕೂ ಮೊದಲು ಹಾಲಿನ ಬಗ್ಗೆ ಸ್ವಲ್ಪ ಕೇಳುವರಿಗೆ ಮಾಹಿತಿನ ನಾನು ಮಾಡಿಕೊಡ್ತೀನಿ. ಹಾಲು ತಮಗೆಲ್ಲ ಗೊತ್ತಿದೆ, ಶ್ರೇಷ್ಠವಾದಂಥ ಒಂದು ಆಹಾರ. ಇದು ಅಪಾರದರ್ಶಕ ಬಿಳಿಯ ದ್ರವ, ಅಪಾರ ಪೋಷಕಾಂಶಗಳು, ಕೊಬ್ಬು, ಸಸಾರಜನಕ ಇರುತ್ತೆ. ಎಲ್ಲ ಸಸ್ತನಿಗಳು ತಮ್ಮ ಮುಂದಿನ ಪೀಳಿಗೆಯ ಬೆಳವಣಿಗೆಗೆ ಬೇಕಾಗುತ್ತೆ. ತಾವಾಗಲೇ ಹೇಳಿದಂಗೆ ಹುಟ್ಟಿದ ತಕ್ಷಣ ಸಿಗುವಂತಹ ಆಹಾರ ಇದು. ಇದು ಒಂದು ಸಂಪೂರ್ಣವಾದಂಥ ಆಹಾರ. ಅದರಲ್ಲೂ ಹಸುಗಳು, ಎಮ್ಮೆ, ಕುರಿ, ಆಡು, ಕತ್ತೆ ಇವುಗಳು ಹೆಚ್ಚಾಗಿ ಉತ್ಪಾದನೆ ಮಾಡ್ತವೆ. ಇವು ಹೆಚ್ಚಾಗಿ ಉತ್ಪಾದನೆ ಮಾಡಿದಂಥ ಹಾಲನ್ನು ತಮ್ಮ ಕರುಗಳಿಗೆ ಅಥವಾ ತಮ್ಮ ಪೀಳಿಗೆಗೆ ಬಳಸಿ ನಂತರ ಉಳಿದಿದ್ದನ್ನು ನಾವು ಮನುಷ್ಯರು ಬಳಸ್ತೀವಿ. ಮನುಷ್ಯರೇ ಎಲ್ಲ ವಯಸ್ಸಿನಲ್ಲೂ ಬಳಸುವಂಥ ಆಹಾರ ಅಂದರೆ ಅದು ಹಾಲು ಮಾತ್ರ. ಹಾಲನ್ನು ಜಾಗತಿಕ ಆಹಾರ ಎಂದು ಕೂಡ ಪರಿಗಣಿಸಲಾಗಿದೆ. ಹಾಲು ಇದರ ಜಾಗ ತುಂಬುವ ಆಹಾರ ಮತ್ತೊಂದಿಲ್ಲ, ಇದಕ್ಕೆ ಸಾಟಿ ಬೇರೊಂದಿಲ್ಲ. ಇದೊಂದು ದಿನನಿತ್ಯದ ಆಹಾರ ಆಗಿದೆ. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಊಟದ ಜೊತೆ ಮಜ್ಜಿಗೆ, ಬೆಣ್ಣೆ, ತುಪ್ಪ ಬೇಕೇ ಬೇಕು. ಅಲ್ಲದೆ ಇದು ಕಡಿಮೆ ದರದಲ್ಲಿ, ಚೀಪೆಸ್ಟ್ ಕಾಸ್ಟ್ನಲ್ಲಿ ದೊರೆಯುವಂಥ ಒಂದು ಆಹಾರ. ಹೆಚ್ಚು ಹೆಚ್ಚು ಹಾಲು ಉತ್ಪಾದಿಸುವ ಹಸುಗಳು, ಎಮ್ಮೆಗಳು, ಹಾಲು ಸಂಸ್ಕರಿಸುವ ಉದ್ದಿಮೆಗಳು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇಂತಹ ಬಹು ಉಪಯೋಗಿ ಹಾಲನ್ನು ಸಾವಿರಾರು ವರ್ಷದಿಂದ ಬಳಸುತ್ತಿರುವ ನಾವು ಅದಕ್ಕಾಗಿ ವಿಶೇಷ ದಿನವನ್ನು ಗೊತ್ತುಪಡಿಸಿ ವಿಶ್ವ ಹಾಲು ದಿನ ಎಂದು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ದೇಶಗಳು ಒಗ್ಗೂಡಿ ಒಮ್ಮತದಿಂದ ಜೂನ್ 1ನೇ ತಾರೀಕಿನಂದು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಾಲಿನ ಸೇವನೆ ಮೊದಲಿಗೆ ಹೇಗೆ ಇರ್ತಾ ಇತ್ತು, ಇವಾಗ ಹೇಗಿದೆ ಸರ್? ಜಾನುವಾರುಗಳ ಸಾಕಣೆ ಸುಮಾರು ಕ್ರಿಸ್ತಶಕ 9,000 ರಿಂದ 7,000 ವರೆಗೆ ನಡೆದಿರಬಹುದು ಅಂತ ಒಂದು ಅಂದಾಜು. ಇದು ನಿಯೋಲಿಥಿಕ್ ಕಾಲ. ಈ ಒಂದು ಸಮಯದಲ್ಲಿ ಮನುಷ್ಯರು ಜಾನುವಾರುಗಳನ್ನು ಸಾಕಣೆಯನ್ನು ಕಲಿತರು. ಸಾಕಣೆ ಕಲಿತ ನಂತರವೇ ಅವರು ಸರಿಸುಮಾರು ಅದೇ ಸಮಯಕ್ಕೇನೆ ಹಾಲನ್ನು ಕೂಡ ಸೇವಿಸುವುದನ್ನು ಕಲಿತಿರಬಹುದು ಅಂತೇಳಿ ನಾವು ಊಹಿಸಬಹುದು. ಭಾರತದಲ್ಲಿಯೂ ಕೂಡ ಅನಾದಿ ಕಾಲದಿಂದಲೂ ಈ ಹಾಲಿನ ಸೇವನೆಯನ್ನು ಮಾಡ್ತಾ ಬಂದಿದ್ದೇವೆ. ಮೊದಮೊದಲಿಗೆ ಹಾಲಿನ ಸೇವನೆಯನ್ನು ಮಾನವ ಪ್ರಾರಂಭ ಮಾಡಿದಾಗ ಈ ಫರ್ಮೆಂಟೆಡ್ ಪ್ರಾಡಕ್ಟ್ ಅಂದರೆ ಹುದುಗುವಿಕೆಯಿಂದ ತಯಾರಾದಂಥ ಒಂದು ಪದಾರ್ಥಗಳನ್ನು ಮೊದಲು ಸೇವನೆ ಮಾಡ್ತಾ ಇದ್ರು. ಕಾಲಾಂತರದಲ್ಲಿ ಆನುವಂಶೀಯತೆಯಲ್ಲಿ ರೂಪಾಂತರವಾದದ್ದರಿಂದ ಈ ಹಾಲಿನಲ್ಲಿರ್ತಕ್ಕಂಥ ಅಂಶಗಳನ್ನು ಜೀರ್ಣ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಮನುಷ್ಯ ಬೆಳೆಸ್ಕೊಂಡು ತದನಂತರದಲ್ಲಿ ಈ ಒಂದು ದ್ರವರೂಪದ ಹಾಲನ್ನು ಮನುಷ್ಯ ಸೇವನೆ ಪ್ರಾರಂಭ ಮಾಡಿದ್ದುಂಟು. ಹಲವಾರು ನಾಗರಿಕತೆಯಲ್ಲಿ ಈ ಹಾಲನ್ನು ಸೇವಿಸುವುದರ ಬಗ್ಗೆ ನಮಗೆ ಉಲ್ಲೇಖವಿದ್ದಾವೆ. ಉದಾಹರಣೆಗೆ ಪ್ರಾಚೀನ ಈಜಿಪ್ಟ್, ಗ್ರೀಸ್, ಭಾರತ ಇತ್ಯಾದಿ. ಮಂಗೋಲಿಯನ್ನರು ದೀರ್ಘಕಾಲದ ಒಂದು ಪ್ರಯಾಣ ಏನಾದರೂ ನಡೆಸಬೇಕಾಗಿದ್ದರೆ ಅಶ್ವದ ಹಾಲನ್ನು ಮತ್ತು ಹಾಲಿನ ಉತ್ಪನ್ನಗಳನ್ನು ಬಳಸತಕ್ಕಂಥದ್ದು ನಮಗೆ ಉಲ್ಲೇಖ ಇದೆ. ಮತ್ತು ಸುಮಾರು 1800 ಸಂದರ್ಭದಲ್ಲಿ ಹಾಲನ್ನು ಕರಿತಿರಬೇಕಾದಂಥ ಒಂದು ಹೆಣ್ಣುಮಕ್ಕಳಲ್ಲಿ ಈ ಒಂದು ದೇವಿ ಅನ್ನುವಂಥ ರೋಗ, ಪಾಕ್ಸ್ ಅನ್ನುವಂಥ ರೋಗ, ಈ ಒಂದು ಹಸುಗಳಿಗೆ ಎಕ್ಸ್ಪೋಸ್ ಆಗಿರೋದರಿಂದ, ಕೌ ಪಾಕ್ಸ್ ಅನ್ನುವಂಥ ವೈರಸ್ಗೆ ಎಕ್ಸ್ಪೋಸ್ ಆಗಿದ್ದರಿಂದ ಈ ಜನ್ನರ್ ಅವರು ಅದನ್ನು ಅಬ್ಸರ್ವ್ ಮಾಡಿ ಅವರಿಗೆ ಸ್ಮಾಲ್ ಪಾಕ್ಸ್ ಬರೋದಿಲ್ಲ ಅಂತೇಳಿ ಕೂಡ ತಿಳ್ಕೊಂಡದ್ದು ಕೂಡ ಈ ಹಾಲಿನ ಮುಖಾಂತರವೇ. ಇವತ್ತು ನಮಗೆ ಲಸಿಕಾಕರಣದ ಒಂದು ದೊಡ್ಡ ಒಂದು ಅಧ್ಯಯನ ಮತ್ತು ಅದೊಂದು ಶಾಖೆನೇ ಇದೆ ನಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಅಷ್ಟೇ ಅಲ್ಲದೆ ಲೂಯಿಸ್ ಪ್ಯಾಶರ್ ಅವರು ಸುಮಾರು 1864 ಪಾಶ್ಚರೀಕರಣ ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿತಾರೆ. ಈ ಒಂದು ತಂತ್ರಜ್ಞಾನದ ಮುಖಾಂತರ ಹಾಲಿನಿಂದ ಪ್ರಸಾರ ಆಗ್ತಕ್ಕಂಥ ಈ ರೋಗಕಾರಕಗಳನ್ನು ಸಾಯಿಸಬಹುದು ಅನ್ನೋದನ್ನು ಕೂಡ ನಾವು ಕಂಡುಕೊಳ್ತೀವಿ. ಈ ನಿಟ್ಟಿನಲ್ಲಿ 1886 ಫ್ರಾನ್ಸ್ ವಾನ್ ಸಾಕ್ಸ್ಲೆಟ್ ಅನ್ನುವಂಥ ಒಬ್ಬ ಜರ್ಮನಿಯ ಕೃಷಿ ರಸಾಯನ ತಜ್ಞರು ಏನು ಒಂದು ಉಲ್ಲೇಖ ಮಾಡ್ತಾರೆ ಅಂದರೆ, ಸಾರ್ವಜನಿಕವಾಗಿ ಬಳಸ್ತಕ್ಕಂಥ ಯಾವುದೇ ರೀತಿಯ ಹಾಲನ್ನು ಕಡ್ಡಾಯವಾಗಿ ಪಾಶ್ಚರೀಕರಣ ಮಾಡಲೇಬೇಕು ಅಂತ. ಸೊ ತದನಂತರದಲ್ಲಿ ಅಮೆರಿಕದ ಅಧ್ಯಕ್ಷರಾದಂಥ ಒಂದು ಥಿಯೋಡಾರ್ ರೂಸ್ವೆಲ್ಟ್ ಅನ್ನುವರು ತಮ್ಮ ಪ್ರಧಾನ ಒಂದು ವೈದ್ಯರನ್ನು ಈ ಮಕ್ಕಳಲ್ಲಿ ಯಾಕೆ ಇಷ್ಟೊಂದು ಸಾವುಗಳಾಗ್ತಾ ಇದ್ದಾವೆ ಅನ್ನುವ ಒಂದು ವಿಷಯವನ್ನು ಕಂಡುಹಿಡಲಿಕ್ಕೆ ಕೇಳಿದಾಗ ಆ ಒಂದು ದೇಶದ USA ಒಂದು ಪ್ರಧಾನ ವೈದ್ಯರು ಸುಮಾರು 600 ಪುಟಗಳ ಒಂದು ವರದಿಯನ್ನು ಅಧ್ಯಕ್ಷರಿಗೆ ಸಲ್ಲಿಸ್ತಾರೆ. ಅಲ್ಲಿ ಅವರು ಹೇಳ್ತಾರೆ ಹಾಲಿನ ಒಂದು ಪಾಶ್ಚರೀಕರಣವನ್ನು ಕಡ್ಡಾಯವಾಗಿ ಮಾಡಿದರೆ ಮಾತ್ರ ಇಂಥ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ. ಇವತ್ತಿಗೆ ಪಾಶ್ಚರೀಕರಣ ಅನ್ನುವಂಥ ಹಾಲಿನ ಪಾಶ್ಚರೀಕರಣ ಅನ್ನುವಂಥ ಒಂದು ಪ್ರಕ್ರಿಯೆ ನಾವು ದಿನನಿತ್ಯ ಬಳಸ್ತಾ ಇದ್ದೀವಿ. ಆಮೇಲೆ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಹಾಲು, ಪ್ರತಿ ಹಾಲು ಈ ಒಂದು ಪಾಶ್ಚರೀಕರಣದ ಒಂದು ತಂತ್ರಜ್ಞಾನದ ಮುಖಾಂತರನೇ ಬರ್ತದೆ. ಈ ಇಂಥ ಒಂದು ಪಾಶ್ಚರೀಕರಿಸಿದ ಹಾಲಿನಲ್ಲಿ ಸೂಕ್ಷ್ಮಾಣುಜೀವಿಗಳು, ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸಲಾಗ್ತದೆ ಹಾಲನ್ನು ಒಂದು ನಿರ್ದಿಷ್ಟ ಟೈಮ್ ಟೆಂಪರೇಚರ್ ಕಾಂಬಿನೇಷನ್ಗೆ ಒಳಪಡಿಸೋದ್ರಿಂದ. ಮತ್ತು ಭಾರತದಲ್ಲಿ ನಾವು ಏನಾದರೂ ನೋಡೋದಾದರೆ, ನಮ್ಮ ಭಾರತದಲ್ಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿಯನ್ನು ಪ್ರಾಧಿಕಾರವನ್ನು ಪ್ರಾರಂಭಿಸಿದ್ದಾರೆ. ಇದರಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತಾದಂಥ ಒಂದು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ಅನ್ನುವಂಥ ಒಂದು ಕಾಯ್ದೆಯಡಿ ಹಾಲಿನಲ್ಲಿ ಇರಬಹುದಾದ ಮತ್ತು ಇರಬಾರದಾದಂಥ ಒಂದು ಅಂಶಗಳ ಬಗ್ಗೆ ಒಂದು ಪಟ್ಟಿ ಮಾಡಲಾಗಿದೆ. ಆಮೇಲೆ ಮಾರುಕಟ್ಟೆಯಲ್ಲಿ ದೊರೆತಕ್ಕಂಥ ಒಂದು ಹಾಲು ಈ ಒಂದು ಮಾನದಂಡನೆಗೆ ಒಳಪಟ್ಟಿದೆ. ನಮ್ಮ ಒಂದು ಅಂದಾಜಿನ ಪ್ರಕಾರ ಭಾರತದ ಹಾಲಿನ ವಹಿವಾಟು ಸುಮಾರು ₹13,174 ಬಿಲಿಯನ್ನಷ್ಟು ದೊಡ್ಡ ಗಾತ್ರದಾಗಿ ಈ ಒಂದು ಉದ್ಯಮ ಬೆಳೆದಿದೆ. ಅಷ್ಟೇ ಅಲ್ಲದೆ ಸರ್ ಆಗಲೇ ಹೇಳಿದಂಗೆ ಇದೊಂದು ಜೀವನೋಪಾಯ ಕೂಡ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಹಾಲಿನ ಒಂದು ಈ ದಿನ ಇದೆಯಲ್ಲ, ಇದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಶ್ವ ಹಾಲು ದಿವಸ ಯಾವಾಗಿನಿಂದ ಪ್ರಾರಂಭ ಆಯಿತು ಮತ್ತು ಏನು ಇದರ ಉದ್ದೇಶ? ಈ ವಿಶ್ವ ಹಾಲು ದಿನವನ್ನು ಪ್ರಾರಂಭ ಮಾಡಿದ್ದು 2001 ಮಾಡ್ತಾ ಇದ್ದಾರೆ. ವಿಶ್ವದ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಂತ ನಾವೇನು ಹೇಳ್ತೀವಿ ಘೋಷಣೆಯೊಂದಿಗೆ ಪ್ರಾರಂಭ ಆಯಿತು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಹಾಲಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು, ಅರಿವು ಮೂಡಿಸೋದು, ತಮ್ಮ ದೈನಂದಿನ ಆಹಾರದಲ್ಲಿ ಹಾಲನ್ನು ಸೇರಿಸೋದು, ಹಾಲಿನ ಪೋಷಕಾಂಶದ ಮಹತ್ವ ತಿಳಿಸೋದು, ಹಾಲಿನ ಉದ್ದಿಮೆದಾರರು ಒಂದು ಕಡೆ ಸೇರೋದು. ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಿಂದ ಆಚರಣೆ ಮಾಡಲಾಗ್ತಿದೆ. ಅಂದರೆ ಹೈನು ಉದ್ಯಮದಲ್ಲಿ ಸುಸ್ಥಿರತೆ ಕಂಡುಕೊಳ್ಳೋದು, ಹೈನು ಉದ್ಯಮದಲ್ಲಿ ಹವಾಮಾನ ಮೇಲೆ ಆಗೋ ಪರಿಣಾಮ ಕಡಿಮೆ ಮಾಡೋದು, ನಮ್ಮ ಗ್ರಹದ ಮೇಲೆ ಪ್ರಭಾವ ಬೀರದಂತೆ ನೋಡ್ಕೊಳ್ಳೋದು, ಡೈರಿ ನಿವ್ವಳ ಶೂನ್ಯ ಡೈರಿ ನೆಟ್ ಝೀರೋ, ಪರಿಸರಕ್ಕೆ ಕಡಿಮೆ ಇಂಗಾಲ ನೀಡೋದು, ಇದ್ರ ಬಗ್ಗೆ ಮುಂದೆ ನಮ್ಮ ನಾಗಪ್ಪ ಅವರು ತಿಳಿಸ್ತಾರೆ. ರೈತರು ಯಾವಾಗಲೂ ತಮ್ಮ ಭೂಮಿ, ತಮ್ಮ ಜಾನುವಾರು ಹಾಗೂ ತಮ್ಮ ಸಮುದಾಯದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಅದಕ್ಕೋಸ್ಕರ ಈ ಒಂದು ದಿನವನ್ನು ನಾವು ಆಚರಣೆನ ಮಾಡ್ತೀವಿ. ಈ ಹಾಲು ಅಂದ ತಕ್ಷಣ ಇದರ ಉತ್ಪಾದನಾ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಹಾಲಿನ ಉತ್ಪಾದನೆ ಈಗಾಗಲೇ ನಾವು ವಿಶ್ವದಲ್ಲಿ ಮೊದಲನೇ ಸ್ಥಾನವನ್ನು ನಾವು ಪಡೆದುಬಿಟ್ಟಿದ್ದೀವಿ. ಈ ಹಾಲು ಉತ್ಪಾದನೆ ಕಳೆದ 3 ಸುಮಾರು 60% ಉತ್ಪಾದನೆ ಹೆಚ್ಚಾಗಿದೆ. ವಿಶ್ವದಲ್ಲಿ 530,000,000 ಟನ್ನಷ್ಟಿದ್ದ ಉತ್ಪಾದನೆ ಈಗ 852,000,000 ಟನ್ನಷ್ಟು ಹೆಚ್ಚಿಗೆ ಆಗಿದೆ. ಅದೇ ರೀತಿ ಭಾರತದಲ್ಲಿ 209.96 ಲಕ್ಷ ಟನ್ ಉತ್ಪಾದನೆ ಆಗ್ತಿದೆ. ಇತ್ತೀಚಿನ ಒಂದು ಆರ್ಥಿಕ ಸರ್ವೆ ಪ್ರಕಾರ 252,000,000 ಟನ್ ಮುಟ್ಟಬಹುದು ಅಂತ ಅಂದಾಜಿಸಲಾಗಿದೆ. ಇದು ಜಾಗತಿಕ ಮಟ್ಟದ 23% ಕೊಡುಗೆ ನಮ್ಮ ದೇಶದಿಂದ. ನಂತರದ ಸ್ಥಾನಗಳು ಅಮೆರಿಕ, ಪಾಕಿಸ್ತಾನ, ಬ್ರೆಜಿಲ್, ಚೈನಾ ಈ ರೀತಿ ಇದೆ. ನಮ್ಮ ದೇಶದನ್ನ ನಾವು ತಗೊಂಡಾಗ ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರ ಪ್ರದೇಶ, ಗುಜರಾತ್, ಪಂಜಾಬ್, ಉತ್ತರ ಪ್ರದೇಶದಿಂದನೇ 18-20% ಹಾಲಿನ ಉತ್ಪಾದನೆ ಆಗ್ತಿದೆ. ಪ್ರತಿ ವರ್ಷಕ್ಕೆ ಪ್ರತಿಯೊಬ್ಬರಿಗೆ 406 ಗ್ರಾಂ ಪ್ರತಿ ದಿನಕ್ಕೆ ಹಾಲು ದೊರೀತಾ ಇದೆ, ಹಾಲಿನ ಲಭ್ಯತೆ ಇದೆ. ನಮ್ಮ ಭಾರತೀಯ ವೈದ್ಯಕೀಯ ಅನುಸಂಧಾನ ಪರಿಷತ್ ಪ್ರಕಾರ 280 ಗ್ರಾಂ ಪ್ರತಿದಿನ ಒಬ್ಬರಿಗೆ ಕೊಡಬೇಕಾಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 9,031,000 ಟನ್ ಹಾಲಿನ ಉತ್ಪಾದನೆ ಆಗ್ತಿದೆ. ಅದರಲ್ಲಿ 375 ಗ್ರಾಂ ಪ್ರತಿದಿನ ಲಭ್ಯತೆ ಇದ್ದರೆ ಸೇವನೆ ಆಗ್ತಾ ಇರೋದು ಮಾತ್ರ ಕೇವಲ 100-150 ಮಿಲಿ ಅಷ್ಟೇ. ಹಾಲನ್ನು ರಫ್ತು ಮಾಡ್ಕೊಳ್ತಾ ಇರೋ ದೇಶ ಅಂದರೆ ನ್ಯೂಜಿಲ್ಯಾಂಡ್ ಇರ್ಬೋದು, ಜರ್ಮನಿ, USA, ಫ್ರಾನ್ಸ್, ಆಸ್ಟ್ರೇಲಿಯಾ ಇವೆಲ್ಲ ರಫ್ತು ಮಾಡ್ತಾ ಇದ್ದಾವೆ. ಅದೇ ರೀತಿ ಆಮದು ಮಾಡ್ಕೊಳ್ತಾ ಇರೋದು ಇಟಲಿ, ರಷ್ಯಾ, ಮೆಕ್ಸಿಕೋ ಮತ್ತು ಚೀನಾ. ಇಷ್ಟೆಲ್ಲ ಮಹತ್ವ ಇರತಕ್ಕಂತ ಹಾಲಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ? ಇದಕ್ಕೆ ಒಂದು ವಾಕ್ಯ ಇದೆ, ಒಂದು ಒಳ್ಳೆ ಆಹಾರ ಒಳ್ಳೆ ಪೋಷಣೆ ಒಂದು ಒಳ್ಳೆ ಆರೋಗ್ಯಕ್ಕೆ ದಾರಿ ಅಂತ. ಗುಡ್ ಫುಡ್, ಗುಡ್ ನ್ಯೂಟ್ರಿಷನ್, ಗುಡ್ ಹೆಲ್ತ್. 250 ಗ್ರಾಂ ಒಂದು ಲೋಟದ ಹಾಲಿನಲ್ಲಿ ಸುಮಾರು 149 152 ಕ್ಯಾಲೋರಿ ಶಕ್ತಿ ಇರುತ್ತೆ. 8-8.14 ಗ್ರಾಮ್ ಅಷ್ಟು ಸಸಾರಜನಕ ಪ್ರೋಟೀನ್ ಅಂಶ ಇರುತ್ತೆ. ಕೊಬ್ಬು ಫ್ಯಾಟ್ 8 ಗ್ರಾಮ್ ಇರುತ್ತೆ. 12 ಗ್ರಾಮ್ ಶರ್ಕರೆ ಪಿಷ್ಟ ಇರುತ್ತೆ. ಸಕ್ಕರೆ 12 ಗ್ರಾಮ್ ಇರುತ್ತೆ. ಇದರ ಜೊತೆಗೆ ವಿಟಮಿನ್ಗಳಾದ ಎ ಇರುತ್ತೆ, ರೈಬೋಫ್ಲೇವಿನ್ ಇರುತ್ತೆ, B12, ಡಿ, ಹಾಗೆ ಅನೇಕ ಖನಿಜಗಳಿರ್ತವೆ. ಹಾಲು ಹೆಚ್ಚು ಜೈವಿಕ ಮೌಲ್ಯ ಇರುವಂತಹ ಆಹಾರ, ಬಯಾಲಜಿಕಲ್ ವ್ಯಾಲ್ಯೂ ಅಂತೀವಿ. ನಿಮ್ಗೆಲ್ಲ ಗೊತ್ತಿರಬೇಕು, ನಾವು ಕೊರೋನಾ ಸಮಯದಲ್ಲಿ ಹೇಳ್ತಾ ಇದ್ವಿ ಹಳದಿ ಹಾಲು, ಚಿನ್ನದ ಹಾಲು, ಗೋಲ್ಡನ್ ಮಿಲ್ಕ್ ಅಂತ ಇದ್ವಿ. ಸೊ ಕುಡಿರಿ ಹಾಲಿಗೆ ಹಳದಿ ಹಾಕ್ಬಿಟ್ಟು ಅಂತ. ಇದು ವೈರಾಣುವಿನ ಜೊತೆ ಹೋರಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ವೃದ್ಧಿಸುತ್ತೆ, ಇಮ್ಯುನಿಟಿ ಬೂಸ್ಟರ್. ಕೆಲವು ಕಡೆ ನೋಡಿರ್ಬೋದು ಹಾಲನ್ನು ಮಲಗುವ ಮುನ್ನ ಸೇವನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಚೋದಕ ಸ್ರಾವ ಉಂಟಾಗುತ್ತೆ, ಇದರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಹಾಲಿನಿಂದ ಟೀ ಇದನ್ನು ಕುಡಿದಾಗ ಮನಸ್ಸಿನ ಸ್ತುತಿ ಅಂದರೆ ಮೂಡ್ ಎಲಿವೇಟರ್, ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ, ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ, ಬೊಜ್ಜಿನ ಸಮಸ್ಯೆ ಇರೋದಿಲ್ಲ, ಎದೆ ಉರಿ ಕಡಿಮೆ ಆಗುತ್ತೆ, ಖಿನ್ನತೆ ಡಿಪ್ರೆಷನ್ ದೂರ ಮಾಡುತ್ತೆ. ಹಸುವಿನ ಹಾಲಿನಲ್ಲಿ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತೀವಿ, ಇದು ILF1 ಅಂತ. ಇದು ಬೆಳವಣಿಗೆಗೆ ಮತ್ತು ಪುನರುತ್ಪಾದನೆಗೆ ಸಹಕಾರಿಯಾಗುತ್ತೆ, ರೀಜನರೇಷನ್, ಸೆಲ್ಸ್ ರೀಜನರೇಷನ್, ಅದಕ್ಕೆ ಬೆಳವಣಿಗೆಗೆ ಹೆಚ್ಚಿಗೆ ಸಹಕಾರಿಯಾಗುತ್ತೆ. ಇದಿಷ್ಟು ಹಾಲಿನಲ್ಲಿ ಇರತಕ್ಕಂತಹ ಪೋಷಕಾಂಶಗಳು. ಈ ನಿಟ್ಟಿನಲ್ಲಿ ಈ ಕ್ಷೀರಕ್ಷೇತ್ರದ ಸುಸ್ಥಿರತೆ ಹಾಗೂ ಪರಿಸರದ ಸಂರಕ್ಷಣೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇಷ್ಟು ದೊಡ್ಡ ಗಾತ್ರದ ಒಂದು ಉದ್ಯಮ ಸುಸ್ಥಿರವಾಗಿ ನಡೀಬೇಕಂದ್ರೆ ಸವಾಲುಗಳು ಇದ್ದೇ ಇರ್ತದೆ. ಸೊ ಅದೇ ರೀತಿ ಈ ಹೈನು ಕ್ಷೇತ್ರದಲ್ಲಿ ಅಥವಾ ಕ್ಷೀರ ಕ್ಷೇತ್ರಕ್ಕೂ ಕೂಡ ತನ್ನದೇ ಆದಂತಹ ಕೆಲವೊಂದು ಸವಾಲುಗಳು ಇದೆ. ಮೊದಲನೆಯದಾಗಿ ನೀರಿನ ಅಭಾವ. ಹೈನುಗಾರಿಕೆಗೆ ಬಹಳಷ್ಟು ನೀರು ತಗಲ್ತದೆ. ನೀರು ಇತ್ತೀಚಿನ ದಿನಗಳಲ್ಲಿ ಒಂದು ಬಹಳ ಎಸೆನ್ಷಿಯಲ್ ಮತ್ತೆ ಪ್ರೈಸ್ಲೆಸ್ ಕಮಾಡಿಟಿ ಆಗಿರೋದ್ರಿಂದ ಸೊ ಅದರ ಒಂದು ಅಭಾವ. ಆಮೇಲೆ ಯಾಂತ್ರೀಕರಣದ ಕೊರತೆ. ನಮ್ಮ ಭಾರತ ದೇಶದಲ್ಲಿ ನಮ್ದು ಕಡಿಮೆ ಉತ್ಪತ್ತಿ ಇರತಕ್ಕಂಥ ಹಸುಗಳನ್ನು ಬಳಸಿಕೊಂಡು ನಾವು ಯಥೇಚ್ಛವಾಗಿ ಹಾಲನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈ ಒಂದು ಕ್ಷೇತ್ರಕ್ಕೆ ಯಾಂತ್ರೀಕರಣದ ಅವಶ್ಯಕತೆ ಇದೆ. ಈಗ ಇಂಟೆನ್ಸಿಫಿಕೇಶನ್ ಆಫ್ ದಿ ಆನಿಮಲ್ ಹಸ್ಬೆಂಡ್ರಿ ಅಂತೀವಿ, ಇದರ ಒಂದು ಅವಶ್ಯಕತೆ ಇದೆ. ಅದು ಒಂದು ಸವಾಲು. ಮುಂದೆ ಮೇವಿನ ಉತ್ಪತ್ತಿ. ಸೊ ನಮ್ಮ ಒಂದು ಪಶುಪಾಲನೆ ಕೆಲವೊಂದು ರೈತರನ್ನು ಹೊರತುಪಡಿಸಿದರೆ ಇದನ್ನು ಕೃಷಿಗೆ ಒಂದು ಉಪಕಸುಬಾಗಿ ರೈತರು ಮಾಡ್ತಾರೆ. ಸೊ ಹೀಗೆ ಮಾಡಬೇಕಾದ್ರೆ ಒಂದು ಗುಣಮಟ್ಟವಾದಂಥ ಮೇವಿನ ಲಭ್ಯತೆ ಇರುವುದಿಲ್ಲ. ಇದರಿಂದಾಗಿ ಮೇವಿನ ಉತ್ಪತ್ತಿನೇ ಒಂದು ಇದರ ಒಂದು ಸುಸ್ಥಿರತೆಗೆ ಒಂದು ಸವಾಲಾಗಿರ್ತದೆ. ಆಮೇಲೆ ಗುಣಮಟ್ಟದ ಆಹಾರವನ್ನು ರಾಸುಗಳಿಗೆ ಕೊಡದೆ ಹೋದಾಗ ರಾಸುಗಳ ಪ್ರಜನನ ಕೂಡ ಕುಂಠಿತ ಆಗ್ತದೆ, ಅದು ಒಂದು ಸವಾಲು. ಆಮೇಲೆ ಇಷ್ಟೆಲ್ಲ ಆದರೂ ಕೂಡ ಇನ್ನೊಂದು, ನಮ್ಮ ರೈತರು ಅಂದರೆ ದಾಖಲಾತಿಗಳನ್ನು ಇಡುವುದಿಲ್ಲ. ಸ್ವಲ್ಪ ಒಂದು ಆರ್ಗನೈಸ್ಡ್ ಡೈರಿ ಫಾರ್ಮ್ಸಲ್ಲಿ ಬಿಟ್ಟರೆ ಈ ದಾಖಲಾತಿಗಳನ್ನು ರೈತರು ಇಡುವುದಿಲ್ಲ. ಇದರಿಂದ ನಮಗೆ ಒಂದು ಅಂಕಿಅಂಶಗಳು ಗೊತ್ತಾಗೋದಿಲ್ಲ, ಅದು ಕೂಡ ಒಂದು ಸುಸ್ಥಿರತೆಗೆ ಒಂದು ಸವಾಲೇ. ಮತ್ತೆ ಇನ್ನು ಪ್ರಮುಖವಾದದ್ದು ಅಂದರೆ ಈ ಹೈನುಗಾರಿಕೆಯ ಘಟಕಗಳು ಅಧಿಕವಾಗಿ ಮೀಥೇನನ್ನು ಉತ್ಪಾದಿಸುವಂಥ ಘಟಕಗಳಾಗಿವೆ ಅನ್ನೋದು ಒಂದು ವಾದ. ಹೌದು, ಅದು ಹೌದು ಕೂಡ. ಯಾಕೆಂದರೆ ಈ ಒಂದು ರಾಸುಗಳಿಂದ ಪಶುಪಾಲನೆ ಮಾಡ್ತಿರ್ಬೇಕಾದ್ರೆ ಈ ಒಂದು ಮೀಥೇನ್ ಅನ್ನುವಂಥ ಒಂದು ಹಾನಿಕಾರಕ ಅಂಶ ಉತ್ಪತ್ತಿ ಆಗ್ತದೆ. ಈ ಒಂದು ಅನಿಲ ಒಂದು ಹಸಿರು ಮನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದನ್ನು ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಅಂತೀವಿ. ನಾನಾ ಬಗೆಯ ಅನಿಲಗಳಿದೆ ಅದರಲ್ಲಿ, ವಾಟರ್ ವೇಪರ್ ಇರ್ಬೋದು, ಮೀಥೇನು, ಕಾರ್ಬನ್ ಡೈಆಕ್ಸೈಡು, ನೈಟ್ರಸ್ ಆಕ್ಸೈಡು, ಓಜೋನು, ಆಮೇಲೆ ಇನ್ನು ಬೇರೆ ಆದಂಥ ಫ್ಲೋರೋಕಾರ್ಬನ್ಸ್ ಅನ್ಬೋದು, ಇವುಗಳೆಲ್ಲ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಮೀಥೇನ್ ಅನ್ನುವಂಥ ಒಂದು ಗ್ಯಾಸ್ ಅನಿಲ ಈ ಒಂದು ಹೈನುಗಾರಿಕೆಯಲ್ಲಿ ಉತ್ಪತ್ತಿ ಆಗ್ತದೆ, ಅದರಿಂದ ಗ್ರೀನ್ ಹೌಸ್ ಇಫೆಕ್ಟ್ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಪರಿಸರ ಸಂರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಇದರ ಸುಸ್ಥಿರತೆ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ಹೈನುಗಾರಿಕೆ ಪರಿಸರ ನೈರ್ಮಲ್ಯಕ್ಕೆ ಮತ್ತು ಪರಿಸರದ ಒಂದು ಉಳಿವಿಗೆ ಧಕ್ಕೆ ತರಬಾರದು. ಈ ನಿಟ್ಟಿನಲ್ಲಿ ನಮ್ಮ ಪಶುಪಾಲಕರು ಕೆಲವೊಂದು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ರೈತರು ಈ ಒಂದು ಜಾನುವಾರು ಜನ್ಯ ಮೀಥೇನ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಂತೆ ನೋಡ್ಕೊಳ್ಬೇಕು. ಅದು ಒಂದು ಕಾಲದ ಅವಶ್ಯಕತೆ ಕೂಡ, ಆಮೇಲೆ ಅನಿವಾರ್ಯತೆ ಕೂಡ ಆಗಿದೆ. ಇನ್ನು ಈ ಡೇರಿ ಫಾರ್ಮ್ಗಳಲ್ಲಿ ಈ ಮೀಥೇನ್ ಅನ್ನುವಂಥ ಅನಿಲ ಎಲ್ಲೆಲ್ಲಿ ಉತ್ಪತ್ತಿ ಆಗ್ತದೆ ಅಂದ್ರೆ, ಒಂದು ಈ ಒಂದು ಜಾನುವಾರುಗಳ ಹೊಟ್ಟೆಯಲ್ಲಿ, ಸೊ ನಾವು ರೂಮೆನ್ ಏನಂತೀವಿ, ಅಲ್ಲಿ ಹಲವಾರು ಬಗೆಯ ಸೂಕ್ಷ್ಮಾಣುಜೀವಿಗಳಿರ್ತವೆ. ಆ ಒಂದು ಸೂಕ್ಷ್ಮಾಣುಜೀವಿಗಳು ಈ ಹುದುಗುವಿಕೆ ಪ್ರಕ್ರಿಯೆ ಅಂದರೆ ಫರ್ಮೆಂಟೇಷನ್ ಮುಖಾಂತರ ಈ ಮೀಥೇನ್ ಒಂದು ಅನಿಲ ಉತ್ಪತ್ತಿ ಆಗ್ತದೆ. ಇನ್ನು ಎರಡನೇದಾಗಿ ಈ ಗೊಬ್ಬರದ ಅಥವಾ ತಿಪ್ಪೆ ರಾಶಿಗಳಿಂದ, ಇವುಗಳಲ್ಲಿ ಮೀಥೇನ್ ಜೊತೆಗೆ ನೈಟ್ರಸ್ ಆಕ್ಸೈಡ್ ಎರಡೂ ಕೂಡ ಈ ಒಂದು ಹಾನಿಕಾರಕ ಅನಿಲಗಳು ಉತ್ಪತ್ತಿ ಆಗ್ತವೆ. ಕಾಲಾಂತರದಲ್ಲಿ ಇವು ಗಾಳಿಗೆ ಸೇರಿಕೊಂಡು ಅದು ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತದೆ. ಅದಕ್ಕೆ ನಾವು ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂದ್ರೆ, ರಾಸುಗಳಿಗೆ ಗುಣಮಟ್ಟದ ಆಹಾರವನ್ನು ಒದಗಿಸಬೇಕು. ಗುಣಮಟ್ಟದ ಆಹಾರವನ್ನು ಒದಗಿಸಿದ್ದೇ ಆದ್ರೆ ಈ ಒಂದು ಮೀಥೇನ್ನ ಒಂದು ಉತ್ಪತ್ತಿ ಕಡಿಮೆ ಆಗ್ತದೆ. ಆಗ್ಲೇ ನಾನು ಹೇಳಿದಂಗೆ ನಮ್ದು ಉಪಕಸುಬಾಗಿ ಬಳಸ್ತಾ ಇರೋದ್ರಿಂದ, ನಮ್ಮ ಒಂದು ಕಳಪೆ ಮಟ್ಟದ ಒಂದು ಮೇವು ಇರೋದ್ರಿಂದ ಸೊ ಇದರ ಒಂದು ಉತ್ಪತ್ತಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಮೇವುಗಳ ಒಂದು ಗುಣಮಟ್ಟದ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ. ಇನ್ನು ಈ ಒಂದು ಫಾರ್ಮ್ನಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ವೇಸ್ಟ್, ಈ ಹಸುವಿನ ಸಗಣಿ ಮೂತ್ರ ಇವೆಲ್ಲ ಸೇರಿಕೊಂಡು ಏನು ಒಂದು ತ್ಯಾಜ್ಯ ಇರ್ತದೆ, ಆ ಒಂದು ತ್ಯಾಜ್ಯವನ್ನ ನಾವು ಸೂಕ್ತವಾಗಿ ವಿಲೇವಾರಿ ಮಾಡಬೇಕಾಗ್ತದೆ. ಅದೇನಾದರೂ ಒಂದು ಲಿಕ್ವಿಡ್ ರೂಪದ ದ್ರವ ರೂಪದ ತ್ಯಾಜ್ಯ ಆಗಿದ್ದರೆ ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಈ ಒಂದು ಜೈವಿಕ ಅನಿಲದ ಒಂದು ಉತ್ಪತ್ತಿ ಮಾಡುವುದರಿಂದ ನಾವು ಒಂದು ವಾತಾವರಣಕ್ಕೆ ಮೀಥೇನ್ನ ಪ್ರೊಡಕ್ಷನ್ ಸೇರಿಸೋದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ಸಾಲಿಡ್ ವೇಸ್ಟ್ ಏನಂತೀವಿ ನಾವು, ಘನ ತ್ಯಾಜ್ಯ ಇದೆಯಲ್ಲ, ಇದನ್ನು ಒಂದು ಸೂಕ್ತವಾಗಿ ಕಾಂಪೋಸ್ಟಿಂಗ್ ಮಾಡುವ ಒಂದು ಪ್ರಕ್ರಿಯೆಯಿಂದ ಸೂಕ್ತವಾಗಿ ಸಸ್ಯಗಳಿಗೆ ಪೂರಕವಾದಂಥ ನಾವು ಪೋಷಕಾಂಶಗಳನ್ನು ತಯಾರಿ ಮಾಡಿದ್ದೇ ಆದಲ್ಲಿ ಎರಡು ಲಾಭ ಇದೆ. ಒಂದು, ನಾವು ವಾತಾವರಣದ ಒಂದು ನೈರ್ಮಲ್ಯವನ್ನು ಕಾಪಾಡಿದಂಗಾಗತ್ತೆ, ಸುಸ್ಥಿರತೆ ಕಾಪಾಡಿದಂಗಾಗತ್ತೆ. ಆಮೇಲೆ ಎರಡನೇದು ಏನಪ್ಪ ಅಂದರೆ ನಾವು ಹೆಚ್ಚಿನ ಲಾಭನ ಕೂಡ ಗಳಿಸಬಹುದಾಗಿದೆ. ಸೊ ಈ ನಿಟ್ಟಿನಲ್ಲಿ ಹೊಸದಾಗಿ ಕೆಲವೊಂದು ಪರಿಕಲ್ಪನೆಗಳು ಬಂದಿವೆ. ಅವೇನಪ್ಪ ಅಂದರೆ GSCM ಅನ್ನುವಂಥ ಒಂದು ಕಾನ್ಸೆಪ್ಟ್. ಇದರಲ್ಲಿ ಏನಪ್ಪ ಅಂದರೆ ಇದು ಗ್ರೀನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ, ಹಸಿರು ಪೂರೈಕೆ ಸರಪಳಿಗಳ ನಿರ್ವಹಣೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಎರಡನೇದೇನಪ್ಪ ಅಂದರೆ ಮ್ಯಾನ್ಯೂರ್ ವ್ಯಾಲ್ಯೂ ಚೈನ್ ಅಂತ, ಗೊಬ್ಬರದ ಮೌಲ್ಯದ ಒಂದು ಸರಪಳಿ. ಇತ್ತೀಚಿನ ದಿನಗಳಲ್ಲಿ ಗೊಬ್ಬರಕ್ಕೂ ಕೂಡ ಹಾಲಿನ ಹಾಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಸೊ ಈ ಒಂದು ಪರಿಕಲ್ಪನೆಗಳು ಆ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಪೂರಕ ಆಗಿದೆ. ಇವುಗಳು ತ್ಯಾಜ್ಯ ಆಗದೇನೆ ಅವು ಒಂದು ಲಾಭದಾಯಕ ಉದ್ಯಮವಾಗಿ ಬೆಳೆಯುವಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಆ ಪೂರಕವಾಗಿ ರೈತ ಬಾಂಧವರು ತಮ್ಮ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇನ್ನು ಮುಂದೆ ಅಂದರೆ ಮೋರ್ ಮಿಲ್ಕ್ ಮೋರ್ ಮೀಥೇನ್ ಪ್ರೊಡಕ್ಷನ್. ಮೊದಲೇ ಹೇಳಿದಂಗೆ ನಮ್ಮ ಒಂದು ರಾಸುಗಳ ಉತ್ಪತ್ತಿ ಕಡಿಮೆ, ವಿದೇಶಿ ತಳಿಗಳಿಗೆ ಹೋಲಿಸಿದಾಗ ರಾಸುಗಳ ಉತ್ಪತ್ತಿ ಕಡಿಮೆ. ರಾಸುಗಳ ಉತ್ಪತ್ತಿಯನ್ನು ಅಧಿಕ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ಶ್ರಮಗಳು ಆಗಬೇಕಾಗಿದೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಏನೇ ನಾವು ನೋಡೋದಾದರೆ ಸುಮಾರು 23% ಜಾಗತಿಕ ಮೀಥೇನ್ ಇಲ್ಲೇ ಪ್ರೊಡ್ಯೂಸ್ ಆಗ್ತದೆ ಹೈನುಗಾರಿಕೆಯಿಂದ ಮಾತ್ರ. ಸೊ ಹೀಗಿದ್ದಾಗ ವಾತಾವರಣದ ಮೇಲೆ ಅದರದ ಒಂದು ಪರಿಣಾಮ ಇದ್ದೇ ಇದೆ. ಇನ್ನು ಮುಂದಿನ ಅಂಶ, ಎಷ್ಟೋ ಸಲ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಸುಸ್ಥಿರತೆಯ ದೃಷ್ಟಿಕೋನದಿಂದ ಎಮ್ಮೆಯ ಹೈನುಗಾರಿಕೆ ಒಳ್ಳೆಯದ ಅಥವಾ ಹಸುವಿನ ಹೈನುಗಾರಿಕೆ ಒಳ್ಳೆಯದ ಅಂತ. ಸೊ ಇಲ್ಲಿ ನಾವು ಯಾವ ಪ್ರಾಣಿ ಶ್ರೇಷ್ಠ ಅನ್ನುವಂಥ ವಾದಕ್ಕೆ ಹೋಗೋಕ್ಕಿಂತ ಎಮ್ಮೆ ಸ್ವಲ್ಪ ಸುಸ್ಥಿರ ಒಂದು ಹೈನುಗಾರಿಕೆಗೆ ಜಾಸ್ತಿ ಲಾಭದಾಯಕ ಆಗಿದೆ. ಏಕೆಂದರೆ ಈ ಅಡಾಪ್ಟಬಿಲಿಟಿ ಅಂತ ನಾವೇನು ಹೇಳ್ತೀವಿ, ಹೊಂದಾಣಿಕೆ ಗುಣ ಎಮ್ಮೆಯಲ್ಲಿ ಹಸುವಿಗಿಂತ ಜಾಸ್ತಿ ಇದೆ. ಆಮೇಲೆ ಈ ಎಮ್ಮೆಗಳು ಅತಿ ಕಳಪೆ ಮಟ್ಟದ ಒಂದು ಮೇವನ್ನು ತಿಂದು ಕಡಿಮೆ ಮೀಥೇನನ್ನು ತಯಾರಿ ಮಾಡ್ತವೆ, ಅಂದರೆ ಉತ್ಪತ್ತಿ ಬಿಡುಗಡೆ ಮಾಡ್ತವೆ. ಈ ಒಂದು ನಿಟ್ಟಿನಲ್ಲಿ ಎಮ್ಮೆ ಆಧಾರಿತ ಹೈನುಗಾರಿಕೆ ಒಳ್ಳೆಯದು. ಆಗಲೇ ಸರ್ ಹೇಳಿದಾಗೆ ಡೇರಿ ನೆಟ್ ಜೀರೋ ಅನ್ನುವಂಥ ಪರಿಕಲ್ಪನೆಯಲ್ಲಿ ನಾವು ಹೈನುಗಾರಿಕೆಯಲ್ಲಿ ನಿವ್ವಳವಾಗಿ 0 ಅಂದರೆ ನಾವು ಅತಿ ಹೆಚ್ಚು ಪರಿಸರ ಮಾಲಿನ್ಯಕಾರಕ ಅಂಶಗಳನ್ನು ನಾವು ಹೈನುಗಾರಿಕೆಯಲ್ಲಿ ಉತ್ಪತ್ತಿ ಮಾಡದೇ ಇರುವ ಹಾಗೆ ನೋಡುವಂಥದ್ದೇ ಡೇರಿ ನೆಟ್ ಜೀರೋ ಅನ್ನುವಂಥ ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಯನ್ನು ನಾವೆಲ್ಲರೂ ಸೇರಿ ಸಾಕಾರ ಮಾಡಿದಾಗ ಮಾತ್ರ ಈ ಹೈನುಗಾರಿಕೆ ಸುಸ್ಥಿರವಾಗಿ ಯುಗಾಂತರವರೆಗೆ ನಡೀತದೆ ಮುಂದೆ. ಹೈನುಗಾರಿಕೆಯಲ್ಲಿ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ? ಹೈನುಗಾರಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬೆಳವಣಿಗೆಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದರೆ ಈ ಸಾವಯವ ಹಾಲಿಗೆ, ಆರ್ಗ್ಯಾನಿಕ್ ಮಿಲ್ಕ್ಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚುತ್ತಿರುವ ಜನರ ವರಮಾನ ಮತ್ತು ಹೆಚ್ಚುತ್ತಿರುವ ಜನರ ಈ ಒಂದು ಆರೋಗ್ಯದ ಬಗ್ಗೆ ಕಾಳಜಿ. ಇದರಿಂದಾಗಿ ಜನರನ್ನು ಈ ಒಂದು ಸಾವಯವ ಹಾಲು ಆಕರ್ಷಣೆ ಮಾಡ್ತಾ ಇದೆ, ಆಮೇಲೆ ಇಷ್ಟಪಡುವಂಗೆ ಮಾಡ್ತಾ ಇದೆ. ಇನ್ನು ಈ ಸಾವಯವ ಹಾಲು ಸರ್ಟಿಫೈಡ್ ಆರ್ಗ್ಯಾನಿಕ್ ಮಿಲ್ಕ್ ಮಾರ್ಕೆಟಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಧಿಕ ಬೆಲೆಯಲ್ಲಿ ಮಾರಾಟ ಆಗ್ತಾ ಇದೆ. ಅದನ್ನು ಜನ ಕೊಂಡ್ಕೊಂಡು ಕೂಡ ಬಳಸ್ತಾ ಇದ್ದಾರೆ. ಇದರಿಂದ ಇಬ್ಬರಿಗೂ ಲಾಭ, ಉತ್ಪಾದಕರಿಗೆ ಲಾಭ, ಯಾಕಂದರೆ ಅವರು ಹೆಚ್ಚಿನ ಒಂದು ದರದಲ್ಲಿ ಹಾಲನ್ನು ಮಾರಾಟ ಮಾಡ್ತಾರೆ. ಆಮೇಲೆ ಈ ಒಂದು ಗ್ರಾಹಕರಿಗೂ ಲಾಭ, ಯಾಕೆಂದರೆ ನಾನಾ ಬಗೆಯ ಹಾನಿಕಾರಕ ಅಂಶಗಳು ಇಂಥ ಒಂದು ಆರ್ಗ್ಯಾನಿಕ್ ಮಿಲ್ಕಲ್ಲಿ ಇರೋದ್ರಲ್ಲ, ಆದ್ದರಿಂದ ಅವರಿಗೂ ಕೂಡ ಲಾಭ ಇರ್ತದೆ. ಅದಕ್ಕೋಸ್ಕರ ಈ ಒಂದು ಸಾವಯವ ಹಾಲಿನ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಪ್ರಾಮುಖ್ಯತೆ ಪಡಿತಾ ಇದೆ. ಕಡೆಯದಾಗಿ ವಿಶ್ವ ಹಾಲು ದಿವಸದ ಸಂದರ್ಭದಲ್ಲಿ ಹಾಲನ್ನು ಬಳಕೆ ಮಾಡತಕ್ಕಂತಹ ಎಲ್ಲ ಬಳಕೆದಾರರಿಗೆ, ಹಾಲನ್ನು ಉತ್ಪಾದನೆ ಮಾಡತಕ್ಕಂತಹ ಹೈನುಗಾರರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದು ಇಷ್ಟೇ, ನಮ್ಮ ದೈನಂದಿನ ಆಹಾರದಲ್ಲಿ ಹಾಲಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಡಲೇಬೇಕು. ಮಾರುಕಟ್ಟೆಯಲ್ಲಿ ಇದಕ್ಕೆ ನಿಗದಿತ ದರವಿದೆ, ಬೇರೆ ಯಾವುದೇ ಕೃಷಿ ಬೆಳೆಗೂ ನಿಗದಿತ ದರ ಇಲ್ಲ. ಇದಕ್ಕೆ ನಿರ್ದಿಷ್ಟವಾಗಿ ಬೆಲೆ ಸಿಗುವಂತ ಒಂದು ವಸ್ತು ಅದು ಒಂದು ಆಹಾರ ಉತ್ಪಾದನೆ. ಹಾಲು ಹಾಗೂ ಹಾಲಿನ ಪದಾರ್ಥಗಳಿಗೆ ತಮ್ಮದೇ ಆದಂತ ಮಹತ್ವವಿದೆ. ಬಳಕೆದಾರರು ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ ಜಾಣರಾಗಿದ್ದಾರೆ. ಗ್ಯಾರಂಟಿ ಇರುವ ಸಂಸ್ಥೆಗಳಿಂದ ಮಾತ್ರ ಹಾಲನ್ನ ಖರೀದಿಸ್ತಾರೆ, ಅಲ್ಲಿಂದನೇ ಖರೀದಿಸಬೇಕು. ಹಾಲಿನ ಸೇವನೆ ಮಾಡಿ ಆರೋಗ್ಯದಿಂದಿರಿ. ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಜಾಗತಿಕ ತಾಪಮಾನ ಕಡಿಮೆ ಮಾಡೋಣ, ಪರಿಸರ ಸ್ನೇಹಿ ಜಾನುವಾರು ಸಾಕಾಣಿಕೆ ಮಾಡೋಣ, ಹಾಲು ಕುಡಿಯೋಣ. ಅದರಲ್ಲೂ ಮಕ್ಕಳು, ತಾಯಂದಿರು, ವಯಸ್ಸಾದವರು, ರೋಗ ಪೀಡಿತರು, ರೋಗದಿಂದ ಗುಣವಾಗ್ತಿರೋರು ಹೆಚ್ಚಿಗೆ ಹಾಲನ್ನ ಬಳಸೋದ್ರಿಂದ ಬೆಳವಣಿಗೆ ಆಗ್ತಾರೆ, ಅಥವಾ ಯಾವುದೇ ಕಾಯಿಲೆ ಬರದಂತ ರೋಗ ನಿರೋಧಕ ಶಕ್ತಿನ ಬೆಳವಣಿಗೆ ಮಾಡ್ಕೊಳ್ತಾರೆ. ಇಷ್ಟೇಳಿ ತಮ್ಮ ಹಾಲು ಸೇವನೆ ಮಾಡಿ ಆರೋಗ್ಯದಿಂದಿರಿ ಅಂತೇಳಿ ಒಂದು ಕಿವಿ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಳ್ಳೆಯದು ಸರ್, ವಿಶ್ವ ಹಾಲು ದಿವಸ ಈ ಸಂದರ್ಭದಲ್ಲಿ ಹಾಲಿನ ಮಹತ್ವ, ಹೈನೋದ್ಯಮದ ಬೆಳವಣಿಗೆ, ಅದರ ಪ್ರಸ್ತುತ ಸ್ಥಿತಿಗತಿ, ಇವುಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಹಾಲು ದಿನಾಚರಣೆಯ ಸಂದರ್ಭದಲ್ಲಿ ಹಾಲಿನ ಮಹತ್ವ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಿಬಸನ್ನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಬನ್ನಿ ಈಗ ಕೇಳೋಣ ವಿಜಯ ನರಸಿಂಹ ಅವರ ಸಾಹಿತ್ಯವಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಜಿ ಕೆ ವೆಂಕಟೇಶ್ ಅವರು ಸಂಗೀತ ನೀಡಿರುವ ಈ ಗೀತೆಯನ್ನ ಹಾಡಿದ್ದಾರೆ ಸಂಗಡಿಗರೊಂದಿಗೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ದ್ರೆ ಬಳ್ಳ. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದ್ಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು, ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್ದ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಮಾನೆ ಮಡುಗು ಅಂತಾರೆ, ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ಸಾಲ ಗೀಲ ಅಂತ ಕೇಳಿದ್ರೆ ಗದ್ದೆ ಮಾನೆ ಮಡುಗು ಅಂತಾರೆ ಅಂತಾರೆ, ಬಡ್ಡಿ ಚಕ್ರ ಬಡ್ಡಿ ಏರಿಸಿ ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ, ಸಾಲ ಕೊಟ್ಟು ಸೂಲ ಹಾಕ್ತಾರೆ. ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು, ರಾಶಿ ರೊಕ್ಕ ಇರೋರೆಲ್ಲ ರಾಚೂಟಪ್ಪನಂಗಿರಬೇಕು. ಕಟ್ಟಿನ ದಿನ ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಸುತ್ತಲೂ ಜಗಳ ಬೇಡ ಹಳ್ಳಿಲಿ, ಒಂದಾಗಿ ನಾವು ಉತ್ತಾಗ ತಿರುಗಿದೆ ಕೈಯಲ್ಲಿ ಚಿನ್ನದ ಪ್ರಾಣ ಹಳ್ಳಿಲಿ. ಹೌದು ಚಿನ್ನದ ಪ್ರಾಣ ಹಳ್ಳಿಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ. ಎಲ್ಲರೂ ಕೂಡಿ ಬಾಳೋಣ, ಹೊಸ ಬಾಳನಾಂದಿ ಹಾಡೋಣ. ಎಲ್ಲರೂ ಕೂಡಿ ಬಾಳೋಣ, ಹೊಸ ಬಾಳನಾಂದಿ ಹಾಡೋಣ. ಕೋಲು ಕೋಲನ ಕೋಲಿ, ಕೋಲು ಕೋಲನ ಕೋಲಿ, ಕೋಲು ಕೋಲನ ಕೋಲಿ, ಕೋಲು ಕೋಲನ ಕೋಲಿ, ಕೋಲು ಕೋಲನ ಕೋಲಿ. ಇದುವರೆಗೆ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಂಗಡಿಗರೊಂದಿಗೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದ ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದವರು ವಿಜಯನಾರಸಿಂಹ, ಸಂಗೀತ ಜಿಕೆ ವೆಂಕಟೇಶ್ ಅವರದು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತದ ಜೇನು ಕ್ರಾಂತಿ ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಭಾರತದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಜೇನು ಕೃಷಿ ಕ್ರಾಂತಿ ಒಂದು ನವಯುಗದ ಆರಂಭವಾಗಿದ್ದು ಅಭಿವೃದ್ಧಿಯ ಹೊಸ ದಾರಿಯೊಂದನ್ನ ತೆರೆದು ನಿಂತಿದೆ. ಈ ಕ್ರಾಂತಿ ಜೇನು ಸಾಕಾಣಿಕೆದಾರರ ಬದುಕನ್ನ ಹಸನು ಆಗಿಸುವಲ್ಲಿಯೂ ನೆರವಾಗಿದೆ. ಅಲ್ಲದೆ ಇಡೀ ಜಗತ್ತಿನಲ್ಲಿ ಜೇನು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಹೊಸ ಆಯಾಮವೊಂದನ್ನು ಜೇನು ಕ್ರಾಂತಿ ತಂದುಕೊಟ್ಟಿದೆ. ಭಾರತ ಸರ್ಕಾರ ಜೇನು ಸಾಕಣೆದಾರರ ಆದಾಯ ಹೆಚ್ಚಿಸುವ ಮತ್ತು ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಉದ್ದೇಶದಿಂದ ದೇಶದ ಜೇನು ಸಾಕಾಣಿಕೆ ಸಂವರ್ಧನೆ ಮಾಡಲು ಅಗತ್ಯವಿರುವ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳ ದೂರದರ್ಶಿತ್ವದ ನೇತೃತ್ವದಲ್ಲಿ ಕೃಷಿ ಮತ್ತು ಜೇನು ಸಾಕಾಣಿಕೆ ಹೆಚ್ಚಿಸಲು ಅನೇಕ ಹೆಜ್ಜೆಗಳನ್ನು ಇಂದು ಇಡಲಾಗಿದೆ. ಈ ನಿಟ್ಟಿನಲ್ಲಿಯೂ ಕೃಷಿಕರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇದರಿಂದ ರೈತರ ಸ್ಥಿತಿಗತಿಯಲ್ಲಿ ಅಗಾಧವಾದ ಸುಧಾರಣೆ ಕಂಡುಬರ್ತಾ ಇದೆ. ಪ್ರಧಾನಮಂತ್ರಿ ಅವರು ಅಭಿಪ್ರಾಯಪಟ್ಟಿರುವಂತೆ ಜೇನು ಕೃಷಿ ರೈತರ ಬದುಕಿನಲ್ಲಿ ಸಿಹಿ ತರುವುದರ ಜೊತೆಗೆ ಆದಾಯವನ್ನು ಕೂಡ ಹೆಚ್ಚು ಮಾಡ್ತಾ ಇದೆ. ಒಂದೊಂದು ಯಶೋಗಾಥೆ ಕೇಳಿದಾಗಲೂ ಹೃದಯ ತುಂಬಿ ಬರ್ತಾ ಇದೆ. ಜೇನು ನೊಣಗಳು ಬರೀ ಸಿಹಿಯಾದ ಮಧುವನ್ನಷ್ಟೇ ಕೊಡುವುದಿಲ್ಲ, ಜೊತೆಗೆ ಪರಿಸರ ಮತ್ತು ಕೃಷಿಗೂ ಪೂರಕವಾಗಿ ಕೆಲಸವನ್ನ ಮಾಡುತ್ತವೆ. ಆದಿ ಪುರಾತನ ಕಾಲದಿಂದಲೂ ಜೇನುನೊಣ ಸಾಕಾಣಿಕೆಯನ್ನು ಪಾರಂಪರಿಕ ಪದ್ಧತಿಯಲ್ಲಿ ಮಾಡುತ್ತಾ ಬರುತ್ತಿದ್ದಾರೆ. ಆದರೆ ಈಗ ಈ ಕ್ಷೇತ್ರದಲ್ಲಿ ಸಾಕಷ್ಟು ಹೊಸ ಸಾಧ್ಯತೆಗಳು ಹುಟ್ಟಿಕೊಂಡಿವೆ. ಜೇನುನೊಣಗಳ ಸಂರಕ್ಷಣೆ ಮತ್ತು ಅವಶ್ಯಕತೆಯನ್ನ ಮನಗಂಡು ವಿಶ್ವ ಜೇನುನೊಣಗಳ ದಿವಸವನ್ನ 2020 ಆಚರಣೆಯನ್ನ ಮಾಡುತ್ತಿದ್ದೇವೆ. ಜೊತೆಗೆ ರಾಷ್ಟ್ರೀಯ ಜೇನು ಮಂಡಳಿಯನ್ನ ಸ್ಥಾಪಿಸಲಾಗಿದ್ದು ಅದರ ಉದ್ದೇಶ ಜೇನು ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡು ಉತ್ಕೃಷ್ಟ ಮಟ್ಟದಲ್ಲಿ ಜೇನು ಕೃಷಿ ಮಾಡಲು ಉತ್ತೇಜಿಸುವುದು ಮತ್ತು ಜೇನು ಕ್ರಾಂತಿ ಸಾಧಿಸಿ ಸಾಕಾರಗೊಳಿಸುವುದಾಗಿದೆ ಎನ್ನುತ್ತಾರೆ ಪ್ರಗತಿಪರ ಜೇನು ಕೃಷಿಕರು. ಜೇನು ಸಾಕಾಣಿಕೆಯಲ್ಲಿನ ಉತ್ಪನ್ನಗಳಾದ ಜೇನು, ಮೇಣ, ಜೆಲ್ಲಿ ಮತ್ತು ಪರಾಗಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ಬಳಕೆಯನ್ನ ಮಾಡಲಾಗುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳ ಪ್ರೋತ್ಸಾಹ ಮತ್ತು ಕೃಷಿ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ಜೇನು ಮಂಡಳಿ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದು ದೇಶದ ರೈತರ ಆದಾಯ ಹೆಚ್ಚು ಮಾಡುತ್ತಿರುವುದಷ್ಟೇ ಅಲ್ಲದೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿಯೂ ಸಹಕಾರಿಯಾಗಿದೆ. 2013-14 ಜೇನು ಉತ್ಪಾದನೆ 70,000 metric tons 133,000 metric tons ಮುಟ್ಟಿದೆ. ರಫ್ತು 28,000 metric tons 74,000 metric tons ಆಗಿದೆ. 3 ವಿಶ್ವಮಟ್ಟದ ಅತ್ಯಾಧುನಿಕ ಪ್ರಯೋಗಾಲಯಗಳು ಹಾಗೂ 31 ಕಿರು ಪ್ರಯೋಗಾಲಯಗಳನ್ನು ಜೇನು ಸಂಸ್ಕರಣೆಗಾಗಿ ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಜೇನು ಮಂಡಳಿಯ ಯಶಸ್ಸು ಕೇವಲ ಉತ್ಪಾದನೆ ಹೆಚ್ಚು ಮಾಡುವುದಷ್ಟೇ ಅಲ್ಲ, ಜೊತೆಗೆ ಸ್ವತಃ ಅನೇಕ ಯಶೋಗಾಥೆಗಳನ್ನು ಹುಟ್ಟಾಕ್ತಾ ಇದೆ. ಉತ್ತರ ಪ್ರದೇಶದ ಸಹರಾಂಪುರದ ಅಜಯ್ ಕುಮಾರ್ ಸೈನಿ ಅವರು ಕೇವಲ 2 ಪೆಟ್ಟಿಗೆಗಳಿಂದ ಜೇನು ಕೃಷಿ ಆರಂಭಿಸಿ ಈಗ ಅವರ ಹತ್ತಿರ 4,200 ಪೆಟ್ಟಿಗೆಗಳನ್ನು ಹೊಂದಿದ್ದು ಅದರಿಂದ 17 ಬಗೆ ಜಾತಿಯ ಜೇನನ್ನ ಉತ್ಪಾದನೆ ಮಾಡುತ್ತಾರೆ. ಜೊತೆಗೆ ಜೇನು ಪೆಟ್ಟಿಗೆ ತಯಾರಿಸುವ ಘಟಕವನ್ನೂ ಕೂಡ ನಡೆಸ್ತಾ ಇದ್ದಾರೆ. 20 metric tons ಜೇನು ಸಂಸ್ಕರಿಸುವ ಘಟಕವನ್ನೂ ಇವರು ಹೊಂದಿದ್ದಾರೆ. ಈಗ 1,00,000 liters ಜೇನುತುಪ್ಪವನ್ನ ಅವರು ಉತ್ಪಾದನೆಯನ್ನ ಮಾಡುತ್ತಿದ್ದಾರೆ. ಯಮುನಾನಗರದ ಸುಭಾಷ್ ಕಾಂಬೋಜ್ ಅವರು ಜೇನು ಸಾಕಾಣಿಕೆಯಿಂದ ದೇಶದಲ್ಲಿ ಮನೆ ಮಾತಾಗಿದ್ದು ಪ್ರಧಾನಮಂತ್ರಿಯವರು ಪ್ರಶಂಸಿಸಿದಂತೆ ಕೇವಲ 6 ಪೆಟ್ಟಿಗೆಗಳಿಂದ ಆರಂಭವಾದ ಇವರ ಜೇನು ಕೃಷಿ ಅವರೇ ಹೇಳುವಂತೆ ಪರಾಗಸ್ಪರ್ಶ ಹಾಗೂ ಜೇನಿಗಾಗಿ 1 ಪೆಟ್ಟಿಗೆಯಿಂದ ಆರಂಭವಾದ ಅವರ ಯಶೋಗಾಥೆ 1,500 ಪೆಟ್ಟಿಗೆಯವರೆಗೆ ಬೆಳೆದು ನಿಂತಿದೆ. ಹೆಚ್ಚು ಹೆಚ್ಚು ಜನರು ಈ ಜೇನು ಮಂಡಳಿಯ ಫಲಾನುಭವಿಗಳಾಗುತ್ತಿದ್ದು ಇದಷ್ಟೇ ಅಲ್ಲದೆ ಮಹಿಳಾ ಸಶಕ್ತೀಕರಣವನ್ನ ಮಾಡುತ್ತಿದೆ. ಇದುವರೆಗೆ ಮಹಿಳೆಯರಿಗಾಗಿ 164 ಸ್ತ್ರೀಶಕ್ತಿ ಗುಂಪುಗಳನ್ನು ರಚಿಸಿ ಸಹಾಯವನ್ನ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಜೇನು ಮಂಡಳಿ ಪ್ರಾರಂಭಿಸಿರುವ ಜೇನು ಪೋರ್ಟಲ್ 13,000ಕ್ಕಿಂತಲೂ ಹೆಚ್ಚು ಜೇನು ಕೃಷಿಕರ ಮಾಹಿತಿ ಮತ್ತು 21,00,000ಕ್ಕಿಂತಲೂ ಅಧಿಕ ಪೆಟ್ಟಿಗೆಗಳು ಇರುವುದಾಗಿ ಇಲ್ಲಿ ನೋಂದಾಯಿಸಲಾಗಿರುವುದು ಹೆಮ್ಮೆ ಎನಿಸುತ್ತದೆ. ಇಂದು ಭಾರತ ಅತ್ಯುತ್ಕೃಷ್ಟ ಜೇನು ಸಾಕಾಣಿಕೆ ಮತ್ತು ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಶಕ್ತಿಯಾಗಿ ಉದಯಿಸಿ ನಿಂತಿದೆ. ನಮ್ಮ ದೇಶದ ಮಧುಕ್ರಾಂತಿ ಆದಾಯ ಮತ್ತು ಉದ್ಯೋಗದ ಮೂಲವಾಗಿದೆ. ರೈತ ಬಾಂಧವರೇ, ಇದುವರೆಗೆ ಭಾರತದ ಜೇನು ಕ್ರಾಂತಿ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं